अस्पताल में मुफ्त इलाज मिलेगा। देश के युवाओं ने लिया है न्यू ईयर रेजोल्यूशन, 70 साल के पार सभी बुजुर्गों का आयुष्मान वै वंदना कार्ड बनाने का, 5,00,000 रुपए के मुफ्त उपचार का उपहार पहुंचाकर भारत को आयुष्मान बनाने का। आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान वै वंदना कार्ड बनवाएं। अधिक जानकारी के लिए 1-4555 पर कॉल करें। ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ನಿವೃತ್ತ ಮುಖ್ಯಸ್ಥರಾಗಿರುವ ಡಾ ಅನಿಲ್ ಕುಮಾರ್ ಮುಗುಳಿಯವರೊಂದಿಗೆ ಹೈನುಗಾರಿಕೆಯಲ್ಲಿ ಹೊಸತು ಲಿಂಗ ನಿರ್ಧಾರಿತ ವೀರ್ಯ ಈ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಮ್ಮ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಮುಖ್ಯಸ್ಥರಾಗಿರ್ತಕ್ಕಂಥ, ಅದರಲ್ಲೂ ಜವಾರಿ ಬಸಣ್ಣ ಅಂತ ಪ್ರಸಿದ್ಧಿಯಾಗಿರುವ ನಮ್ಮ ಪಶುವೈದ್ಯಕೀಯ ವಿಭಾಗ ಮತ್ತು ಪ್ರಕಟಣಾ ಕೇಂದ್ರದ ಸಹಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿಯವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಈ ಹೈನುಗಾರಿಕೆಯಲ್ಲಿ ಹೊಸತು ಲಿಂಗ ನಿರ್ಧಾರಿತ ವೀರ್ಯ ಇದರ ಕುರಿತು ನಾವು ಮಾತನಾಡಲಿದ್ದೀವಿ. ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಕುಮಾರ್ ಅವರೇ. ಡಾಕ್ಟ್ರೆ, ಸಾಮಾನ್ಯವಾಗಿ ಪಶುಪಾಲಕರು ಹೆಚ್ಚಿನ ಪ್ರಮಾಣದಲ್ಲಿ ಹೈನುಗಾರಿಕೆ ಉದ್ಯಮದಲ್ಲಿ ತೊಡಕೊಂಡಿದ್ದಾರೆ. ಇವರು ಮುಖ್ಯ ಕಸಬನ್ನಾಗಿಸಿಕೊಂಡು ಸಾಕಷ್ಟು ಯಶಸ್ಸನ್ನು ಸಹ ಗಳಿಸ್ತಾ ಇದ್ದಾರೆ. ಜೀವನ ನಿರ್ವಹಣೆಗೆ ಮುಖ್ಯವಾಗಿ ಈ ಹೈನುಗಾರಿಕೆಯನ್ನು ಅವಲಂಬಿಸಿ ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದಾರೆ. ಹಾಗೆಯೇ ಈ ಹೊಸ ವಿಷಯ ಏನು ಕೇಳಿ ಬರ್ತಾ ಇದೆಯಲ್ಲ, ಈ ಲಿಂಗ ನಿರ್ಧಾರಿತ ವೀರ್ಯದ ಬಳಕೆ, ಇದರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ರಿ. ಅದರಲ್ಲೂ ಮೊದಲಿಗೆ ಈ ಲಿಂಗ ನಿರ್ಧಾರಿತ ವೀರ್ಯ ಅಂದರೇನು? ನೋಡ್ರಿ, ಈ ರೀತಿ ವೀರ್ಯ ಉಪಯೋಗಿಸಿ ಕೃತ ಗರ್ಭಧಾರಣೆ ಮಾಡುವಂತ ನೂತನ ತಂತ್ರಜ್ಞಾನ ನಮ್ಮ ಕರ್ನಾಟಕದೊಳಗೆ ಸಾಕಷ್ಟು ಬೆಳವಣಿಗೆ ಕಂಡೈತೇನ್ರಿ. ಈಗ ವಿಶೇಷವಾಗಿ ಹಸು ಮತ್ತು ಎಮ್ಮೆಗಳ ವಂಶವರ್ಧನೆ ಕಾರ್ಯಕ್ರಮ, ಅದರಾಗ ಮತ್ತು ಹಾಲಿನ ಉತ್ಪಾದನೆ ಸುಧಾರಿಸಕ ಮತ್ತ ಹೆಚ್ಚು ಹೆಣ್ಣು ಕರುಗಳನ್ನು ಪಡೆಯೋ ಉದ್ದೇಶಕ್ಕೆ ಇದು ಬಳಕೆ ಆಗತೈತೇನ್ರಿ. ಇವತ್ತು ಇದ್ರ ಬಗ್ಗೆ ಚರ್ಚಿಸೋಣ. ಈಗ ಮೊದ್ಲೇನು ನೀವು ಕೇಳಿದ್ರಲ್ಲ ಆ ಪ್ರಶ್ನೆ ನಮ್ಮ ಶ್ರೋತೃಗಳ ಮನಸ್ಸಿನಾಗೂ ಇರ್ತೈತೇನ್ರಿ. ಲಿಂಗ ನಿರ್ಧಾರಿತ ವೀರ್ಯ ಅಂದ್ರೆ ಯಾವ ವೀರ್ಯ ಬಳಸಿ ಕೃತಕ ಗರ್ಭಧಾರಣೆ ಮಾಡಿದಾಗ ನಾವು ಇಚ್ಛೆ ಪಟ್ಟು ಬೇಕು ಅಂದುಕೊಂಡಿರ್ತೀವೋ ಆ ಲಿಂಗದ ಕರು ಹುಟ್ಟೋ ಸಂಭವ ಜಾಸ್ತಿ ಇರ್ತೈತೋ ಅಂಥದ್ದೇನ್ರಿ. ಈಗ ನಮ್ಮ ಹೈನುಗಾರರಿಗೇನ್ರಿ ಹೆಣ್ಣು ಕರ ಅಂದ್ರೆ ಬಹಳ ಖುಷಿ ಆಗತ್ತೆ. ಹೌದು, ಅದು ಆಕಳ ಕರನಾರ ಇರಲಿ ಅಥವಾ ಎಮ್ಮಿ ಕರನಾರ ಇರಲಿ, ಹೆಣ್ಗರ ಆದ್ರೆ ಬಹಳ ಲಾಭ ಆಗತ್ತ. ಅದಕ್ಕೆ ನಮ್ಮ ಹೈನುಗಾರಿಕೆ ಸಂಬಂಧಪಟ್ಟಂಗ ಈ ವಿಷಯದಾಗ ಹೇಳೋದಂದ್ರೆ ಹೆಚ್ಚು ಸಂಖ್ಯೆಯೊಳಗೆ ಹೆಣ್ಣು ಕರ ಹುಟ್ಟಿಸಬಲ್ಲ ಸಾಮರ್ಥ್ಯ ಇರುವಂತ ವೀರ್ಯಕ್ಕೆ ಲಿಂಗ ನಿರ್ಧಾರಿತ ವೀರ್ಯ ಅಂತ ಕರಿಬಹುದೇನ್ರಿ. ಅದು ಇತ್ತೀಚೆಗೆ ಬಂದಿರೋ ತಂತ್ರಜ್ಞಾನ ಇರ್ರಿ. ಅದೇ ಪೂರ್ವದಲ್ಲೇ ನಿರ್ಧಾರಿತ ಮಾಡ್ತಕ್ಕಂಥದ್ದು, ಇದು ಹೆಣ್ಣು ಕರನೋ ಇದು ಗಂಡು ಕರನೋ ಅನ್ನೋದನ್ನ ನಿರ್ಧಾರಿತ ಮಾಡಿ ನಮಗೆ ಬೇಕಾಗಿದ್ದನ್ನ ನಾವು ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ. ಡಾಕ್ಟ್ರೆ, ನಮ್ಮ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದನೆಯಲ್ಲಿ 1 ಸ್ಥಾನವನ್ನ ಗಳಿಸಿದೆ ಮತ್ತ ಕರ್ನಾಟಕ ದೇಶದೊಳಗ 2 ಸ್ಥಾನದೊಳಗೈತಿ. ನಮ್ಮ ರಾಜ್ಯದೊಳಗ ಈ ಹೊಸ ತಂತ್ರಜ್ಞಾನದ ಆರಂಭ, ಬೆಳವಣಿಗೆ, ಕಾರ್ಯಕ್ಷಮತೆ ಮತ್ತು ಯಾವ್ಯಾವ ಸಂಸ್ಥೆಗಳು ಇದನ್ನ ಈ ಕ್ಷೇತ್ರ ಮಟ್ಟದೊಳಗ ಜಾರಿಗೆ ತಂದವ್ರಿ? ಹಾ, ಬರೋಬ್ರಿ. ಈಗ ನೋಡ್ರಿ, ಈ ತಂತ್ರಜ್ಞಾನ ಸುಮಾರು 5-6 ವರ್ಷದಿಂದ ನಮ್ಮ ದೇಶದೊಳಗೆ ಚಾಲ್ತಿ ಬಂದೈತ್ರೆ. 2019 ಇವತ್ತಿನ ತನಕ ಅನ್ಕೊಳ್ರಿ, ರಾಜ್ಯದೊಳಗೂ ವ್ಯಾಪಕವಾಗಿ ಅದು ಬಳಕೆ ಆಗಕತ್ತೈತಿ. ಅದು ಪ್ರಾರಂಭ ಆತ್ರಿ. ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆ ಇದಕ್ಕೆ ನೆರವಾಕವೇನ್ರಿ. ಈಗ ಬೈಫ್ ಅಂದ್ರೆ ಭಾರತೀಯ ಕೃಷಿ ಉದ್ಯಮ ಫೌಂಡೇಶನ್, ಹೌದ್ರೆ, ಇದರೊಳಗೆ ಭಾಳ ಪ್ರಮುಖ ಆಗೈತೇನ್ರಿ. ಇನ್ನು ಕರ್ನಾಟಕದ ವಿಶೇಷತೆ ಅಂತಂದ್ರೆ ನೋಡ್ರಿ, ಕರ್ನಾಟಕ ಈ ಕ್ರಾಂತಿಗೆ ಮುಂಚೂಣಿಯೊಳಗಿರುವಂಥ ಸಾಮರ್ಥ್ಯ ಹೊಂದೈತಿ. ಯಾಕಂತ ಕೇಳ್ರಿ ನೀವು. ಯಾಕಂದ್ರೆ ಶಕ್ತಿಶಾಲಿಯಾಗಿರೋ ಹಾಲು ಸಹಕಾರ ಸಂಘಗಳು, ಈಗ ಒಂದು ಉದಾಹರಣೆಗೆ KMF ಕೊಡ್ಬೋದು ನಾವು. ಆಮೇಲೆ ರಾಜ್ಯ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಇಲಾಖೆಯ ಕ್ರಿಯ ಪಶುವೈದ್ಯ ಸೇವೆಗಳು ಅವ್ರ ಸೇವೆ ನಿರಂತರ ಇರ್ತೈತಲ್ಲ ಅಂತದ್ದು, ಮತ್ತೆ ಮೊಬೈಲ್ ಕೃತಕ ಗರ್ಭಧಾರಣ ಘಟಕಗಳು ಈ ತಂತ್ರಜ್ಞಾನವನ್ನ ಆಯ್ದ ಪ್ರದೇಶದೊಳಗೆ ರೈತರನ್ನು ತಲುಪಿಸ್ತಾವೇನ್ರಿ. ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈಗ ಬೀದರ್ನಾಗೆ ಏನೈತೆ ನೋಡ್ರಿ, ಅದು ಕೂಡ ಸಾಕಷ್ಟು ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯಕ್ಕೆ ಮುಂದಾಗೈತೇನ್ರಿ. ಮತ್ತೊಂದು ಹೇಳೋದು ಮರ್ತಿದ್ದೆ ನಾನು, ಈ ರಾಷ್ಟ್ರೀಯ ಸಂಸ್ಥೆಯಾಗಿದ್ದರು NDDB, NDDB ಅಂದ್ರೆ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿ ಏನ್ರಿ, ಇದು ಕರ್ನಾಟಕ ಸಹಕಾರ ಸಂಘಗಳೊಂದಿಗೆ ಲಿಂಗ ವಿಂಗಡಿತ ವೀರ್ಯ ವಿತರಣೆಗೆ ಮತ್ತು ಹೈನು ಉತ್ಪಾದಕತೆಯ ಸುಧಾರಣೆಗೆ ಸಹಕರಿಸುತ್ತೇನ್ರಿ. ಈಗ ತಂತ್ರಜ್ಞಾನದ ಅರಿವುಳ್ಳಂಥ ಯುವಜನತೆ ಮತ್ತು ರೈತರ ಜಾಲಗಳು ಅಂದ್ರೆ ಗ್ರೂಪ್ಸ್ ಅಂತ ಏನು ಹೇಳ್ತಿದ್ರಿ, ಅವು ಮುಖ್ಯವಾಗಿ ದೇಶಿ ತಳಿ ಹಳ್ಳಿಕಾರು, ಅಮೃತ್ ಮಾಲು, ಪಂಡ್ರಾಪುರಿ ಎಮ್ಮಿ ಮುಂತಾದ ಇವೆಲ್ಲ ಲಿಂಗ ಆಯ್ಕೆಯ ವೀರ್ಯಕ್ಕೆ ಉತ್ತಮ ಪ್ರತಿಕ್ರಿಯೆ ನೀಡಾಕತ್ತೇವೇನ್ರಿ. ಮತ್ತು ನಮ್ಮ ದೇಶದ ಮಟ್ಟಿಗೆ ಹೇಳ್ಬೇಕಂದ್ರೆ ನೋಡ್ರಿ, 2019 2023 ಅವಧಿಯೊಳಗ ಈ ತಂತ್ರಜ್ಞಾನದಿಂದ ಸುಮಾರು 8,000 ಎಮ್ಮೆಯೊಳಗೆ ಈ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದೊಳಗೆ ಕೃತಕ ಗರ್ಭಧಾರಣೆ ನಡೆಸಲಾಯಿತು. ಹಿಂಗೆ ಭಾಳ ಪ್ರಚಾರಕ್ಕೆ ಬರಾಕತ್ತೈತ್ರಿ ಇನ್ನು. ಹಂಗಂದ್ರೆ ಈಗ ಡಾಕ್ಟರ್, ಈ ತಂತ್ರಜ್ಞಾನದಿಂದ ಮಾಡಲಾದಂಥ ಈ ಕೃತಕ ಗರ್ಭಧಾರಣೆಯಲ್ಲಿ ಎಷ್ಟು ಎಮ್ಮೆಗಳು ಗರ್ಭಧಾರಣೆ ಮಾಡೇವಂತೀರಿ? ನೋಡ್ರಿ, ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ 5-6 ವರ್ಷದ ಕರ್ನಾಟಕದ ಎಮ್ಮೆಯೊಳಗೆ ಸರಾಸರಿ %40.5 ಗರ್ಭಧಾರಣಾ ಪ್ರಮಾಣ ಕಂಡು ಬಂದೈತ್ರಿ. ಮತ್ತು ಹಂಗೆ ನೋಡಿದ್ರೆ ಗರ್ಭಧಾರಣೆ ಅನ್ನೋದು ಭಾಳ ನಿಗೂಢ ಐತೇನ್ರಿ, ಇವತ್ತಿಗೂ ಅದು ಮನುಷ್ಯನ ಹಿಡ್ತಕ್ಕೆ ಸಿಗಬಲ್ದಂತ ಅನ್ಬೋದು ನಾವು. ಆದರೂ ಅಂಕಿಅಂಶ ಏನು ಹೇಳ್ತಾವಂತಂದ್ರೆ, ಈಗ ಮದ್ಯದ ಬೆದೆ, ಈ ಬೆದೆಯೊಳಗೆ ನಾವು 3 ಅಂತ ಹೇಳ್ತೀವಿ, ಪ್ರಾರಂಭಿಕ ಬೆದೆ, ಮದ್ಯದ ಬೆದೆ, ತಳ ಬೆದೆ ಅಂತೇಳಿ. ಈ ಮದ್ಯದ ಬೆದೆಯೊಳಗೆ ಇದ್ದಾಗ ಎಮ್ಮಿಯೊಳಗೆ %43.86 ಗಬ್ಬಾಗ್ಯಾವೇನ್ರಿ. ವಿಚಿತ್ರ ಅಂದ್ರೆ ಏನ್ರಿ ಸಾಹೇಬ್ರ, 4ನೇ ಸೂಲಿನ ಎಮ್ಮಿಯೊಳಗೆ %53.56 ನೋಡ್ರಿ, ಹೆಚ್ಚಿನ ಪ್ರಮಾಣದೊಳಗೆ 4ನೇ ಸೂಲಿನ ಎಮ್ಮಿ. ಮತ್ತು ಚಳಿಗಾಲದೊಳಗೆ %42.50 ಎಮ್ಮಿ ಕಟ್ಕೊಂಡಾವ. ಇದ್ರಾಗ ಪಂಡ್ರಾಪುರಿ ತಳಿ ಎಮ್ಮಿಯೊಳಗೆ %46.15 ಎಮ್ಮಿ ಗರ್ಭಧರ್ಷಾವೇನ್ರಿ. ಹಿಂಗಾಗಿ ಭಾಳ ಚಲೋ ಒಂದು ಪರಿಣಾಮ ಬೀರೈತೇನ್ರಿ ಅದು. ಅಲ್ಲ ಡಾಕ್ಟರ್, ಈಗ ಈ ಎಮ್ಮೆ ತಳಿಗಳ ಸಂಸ್ಕರಣಾ ಘಟಕಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ ಅಂತೀರಿ, ಅವು ಎಲ್ಲೆಲ್ಲಿದಾವು? ಈಗ ನೋಡ್ರಿ, ನಮ್ಮ ಎಮ್ಮಿ ತಳಿ ಸಂಸ್ಕರಣೆ ನಮ್ಮ ಧಾರವಾಡ ಜಿಲ್ಲದ ಮಟ್ಟಿಗೆ ಹೇಳ್ಬೇಕಂದ್ರೆ ತೇಗೂರು ಫಾರ್ಮ್ನಾಗ ಐತೆ. ಹೌದು, ಆ ರೀತಿ ಹೊಸಪೇಟೆ ಒಳಗೆ ಅದ, ಬೆಂಗಳೂರಂತೂ ಹೆಸರುಗಟ್ಟ ಅದಕ್ಕೆ ಪ್ರಸಿದ್ಧ ಐತ್ರಿ. ಹಿಂಗೆ ಇನ್ನೂ ಅನೇಕ ಕಡೆ ನಮ್ಮ ಎಮ್ಮೆ ಸಂವರ್ಧನಾ ಕೇಂದ್ರಗಳು ಅದಾವೇನ್ರಿ. ಮತ್ತು ಈ ಆಕಳುಗಳೊಳಗೆ ತಂತ್ರಜ್ಞಾನದಿಂದ ಮಾಡಿದ ಕೃತಕ ಗರ್ಭಧಾರಣೆ ಕಾರ್ಯಕ್ಷಮತೆ ಹೆಂಗಿರ್ತದೆ? ಚಲೋ ಪ್ರಶ್ನೆ ಕೇಳಿದ್ರಿ. ನೋಡ್ರಿ, ಹಸುಗಳೊಳಗೆ ಕಾರ್ಯಕ್ಷಮತೆ ಬಗ್ಗೆ ಹೇಳ್ಬೇಕಂದ್ರೆ, 5-6 ವರ್ಷದಾಗ ಹಸುಗಳೊಳಗೆ ಪ್ರಮಾಣ ಇದು ಎಷ್ಟಿತ್ತಪ್ಪ ಅಂದ್ರೆ %49.1 ಇತ್ತೇನ್ರಿ. ಆಮೇಲೆ ಗರ್ಭಧಾರಣೆ ಆದ ಹಸು ಮತ್ತು ಮಣಕಗಳ ಗರ್ಭಧಾರಣಾ ಪ್ರಮಾಣ %55 ಅಂದ್ರೆ 45 ಇತ್ತೇನ್ರಿ. ಇನ್ನು ಹುಟ್ಟಿದ ಒಟ್ಟು 4 ಲಕ್ಷ ಕರ್ದಾಗ ನೋಡ್ರಿ, ಒಟ್ಟು 4 ಲಕ್ಷ ಕರ್ದಾಗ %85 ಆಕಳ ಕರಾನ ಇದ್ವು. ಇದನ್ನ ನಾವು ಗಮನಕ್ಕಿಡ್ಬೇಕೇನ್ರಿ, ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಮತ್ತು ಇದ್ರಾಗ HF ಜರ್ಸಿ ಗಿರ್ ತಳಿ ಆಕಳ ಅತಿ ಹೆಚ್ಚು ಪ್ರಮಾಣದಾಗ ಹೆಣ್ಣು ಕರು ಕೊಟ್ಟಾವೇನ್ರಿ. ಮತ್ತು ಎಮ್ಮೆಯೊಳಗೆ ಏನು ಕಡಿಮೆ ಇಲ್ಲರಿ, ಈ ಮುರ್ರಾ ಎಮ್ಮೆ ಹಂಗೆ ಈ ಸಾವಿವಾಲ ಹಸು ಇವು ಕೂಡ ಉತ್ತಮವಾಗಿ ಸ್ಪಂದನೆ ನೀಡ್ತಾವೇನ್ರಿ. ಮತ್ತು ಈ ದಿನಾಲು ಬಳಸುವ ಸಾಮಾನ್ಯ ವೀರ್ಯದ ಕಡ್ಡಿಗಳಿಂದ ಈ ನಾವು ಎಮ್ಮೆ ತಳಿ ಸಂಸ್ಕರಣಾ ಘಟಕದೊಳಗೆ ನಾನು ಈ ಹಿಂದೆ ನಾನು ಇಂಟ್ರೂ ಮಾಡಿದ ಸಂದರ್ಭದಲ್ಲಿ ಡಾಕ್ಟರ್ ಶೀಲ್ವಂತ್ ಅವರು ಹೇಳ್ತಾ ಇದ್ರು, ಅನಿಲ್ ಶೀಲ್ವಂತ್ ಅವರು ಈ ಬಳಸ್ತಕ್ಕಂಥ ಸಾಮಾನ್ಯ ವೀರ್ಯದ ಕಡ್ಡಿಗಳಿಗಿಂತ ಲಿಂಗ ನಿರ್ಧಾರಿತ ನಳಿಕೆ ಅಥವಾ ಕಡ್ಡಿ ಬಳಸೋದ್ರಿಂದ ಹೆಣ್ಣು ಕರುಗಳು ಹೆಚ್ಚು ಹುಡ್ತಾವ, ಹೆಣ್ಣು ಕರ ಹುಡ್ತಾವ ಅಂತ ಹೇಳಿದ್ರು. ಇದರ ಬಗ್ಗೆ ಏನಾದರೂ ಅಂಕಿ ಅಂಶ ತಮ್ಮಲ್ಲಿ? ಯಾಕಿಲ್ರಿ ಸಾಹೇಬ್ರ, ಸಾಮಾನ್ಯ ವೀರ್ಯ ಬಳಸಿದಾಗ ಹಸುಗಳೊಳಗೆ %50 ಹೆಣ್ಣು ಕರ ಹುಡ್ತಾವಂತ ಅನ್ಕೊಳ್ಳಿ ನಾವು, ಅರ್ಧದಷ್ಟು ಹೆಣ್ಣು ಹುಡ್ತಾವಂತ ಅನ್ಕೊಂಡ್ರಿ ಸಾಮಾನ್ಯ ಕಡ್ಡಿ ಬಳಸಿದಾಗ. ಆದರೆ ಈ ಲಿಂಗ ನಿರ್ಧಾರಿತ ವೀರ್ಯದ ಪ್ರಯೋಗದಿಂದ ಹೆಣ್ಣು ಕರುಗಳು ಹುಟ್ಟೋದು %90 ಮೇಲೆ ಇರುತ್ತೆ. ಇದನ್ನ ನಾವು ಹಂಗೆ ಹೇಳೋದಿಲ್ಲರಿ, ಇದು ಮಹಾರಾಷ್ಟ್ರ ಮತ್ತು ಉತ್ತರಾಖಂಡದೊಳಗೆ ನಡೆದ ಒಂದು ಅಧ್ಯಯನದಿಂದ ಇದು ಕಂಡು ಬಂದೈತೇನ್ರಿ. ಅಂಕಿಅಂಶ ಅದಾವ ಏನ್ರಿ ಡಾಕ್ಟ್ರ, ಈ ಹೊಸ ತಂತ್ರಜ್ಞಾನದಿಂದ ಮತ್ತೆ ಏನೇನು ಪ್ರಯೋಜನ ಆಗ್ತದ? ಅಲ್ರಿ, ಮೊದಲೇದು ಹೆಣ್ಣು ಸಂತತಿ ಬೆಳೀತು ಅಂತಂದ್ರೆ ಮುಂದೆ ಅದರ ಹಾಲಿನ ಉತ್ಪಾದನೆಯನ್ನು ಹೆಚ್ಚಾಗೋದು ಖಾತ್ರಿ ಐತೆ ಅಂತ ಆಗತ್ತೆ. ಮತ್ತು ಇದು ಶ್ರೇಷ್ಠ ದರ್ಜೆ ಒಂದು ಜೈವಿಕ ಗುಣ ಹೊಂದಿದಂಥ ಈ ವೀರ್ಯದ ಬಳಕೆಯಿಂದ ಮುಂದೆ ಹುಟ್ಟುವ ಪಶುಗಳು ಏನ್ರಿ ಅವುಗಳ ಜನ್ಯ ಜೈವಿಕ ಗುಣನು ಅಂದ್ರೆ ಅವುಗಳ ಗುಣಧರ್ಮ ಅಂತಾರಲ್ಲ ಅದು ಉತ್ತಮ ಆಗಿರ್ತೈತೇನ್ರಿ. ಮತ್ತೆ ಇದರಿಂದ ಆರ್ಥಿಕ ಪರಿಸ್ಥಿತಿನೂ ಸುಧಾರಣೆ ಆಗತ್ತ. ಅಂದ್ರ ನೋಡ್ರಿ, ಈಗ ಹಾಲಿನ ಉತ್ಪಾದನೆ ಹೆಚ್ಚಿಸುವುದಷ್ಟೇ ಅಲ್ಲ, ಅದ್ರ ಜೊತೆ ಇನ್ನೊಂದು ನೆನಪಿಡ್ಬೇಕ್ರಿ ನಾವು, ಈ ಉಪಯೋಗ ಇಲ್ಲದ ಗಂಡಕರ ಈಗ ಬಹಳ ಮಂದಿ ಅಷ್ಟೊಂದು ಪಸಂದ್ ಮಾಡೋದಲ್ಲ ಹೈನುಗಾರರ ನಾ ಹೇಳೋದ್ರಿ, ಅವ್ರು ಗಂಡಕರ ಬೆಳೆಸೋದು ನಿರ್ವಹಣೆ ಭಾರನ ಅದನ್ನ ಕಡಿಮೆ ಮಾಡ್ದಂಗ ಆಕೈತೇನ್ರಿ, ಸಾಕೋದು ಕಡಿಮೆ ಆಕೈತಿ, ಅದ್ರ ಖರ್ಚು ಕಡಿಮೆ ಆಕೈತೇನ್ರಿ. ಆಮೇಲೆ ಈ ಸುಸ್ಥಿರ ಹಾಲಿನ ಉತ್ಪಾದನೆ ಸುಲಭ ಅನಿಸುತ್ತೇನ್ರಿ ಅವಾಗ, ಹೌದಲ್ಲಿ. ಆಮೇಲೆ ಈ ದನದ ಹಿಂಡಿನ ಗಾತ್ರ ಹೆಚ್ಚಿಸಿದೆ ಅಂದ್ರೆ ನಾವು ದನ ಭಾಳ ಸಾಕಬೇಕಾಗಿಲ್ಲ, ಆದ್ರೆ ಹಾಲಿನ ಬೇಡಿಕೆ ಎಷ್ಟಿರ್ತೈತಲ್ಲ ಅಷ್ಟು ನಾವು ಪೂರೈಸಕ್ಕೆ ಇದು ಸಹಾಯ ಮಾಡ್ತೈತೇನ್ರಿ. ಆಮೇಲೆ ಈ ಕಡಿಮೆ ಪ್ರಾಣಿಗಳಿಂದ ಹೆಚ್ಚು ಹಾಲು ಪಡಿಬಹುದು ಅಂತ ಇದರ ಅರ್ಥ ಏನ್ರಿ. ಆಮೇಲೆ ಇದು ನಮ್ಮ ಯುವ ರೈತರು ಮತ್ತು ಗ್ರಾಮೀಣ ಉದ್ಯಮಗಳು ಈ ತಂತ್ರಜ್ಞಾನ ಆಧಾರಿತ ಹಾಲು ಉತ್ಪಾದನೆಯನ್ನು ಅಳವಡಿಸಿಕೊಳ್ಳಕ್ಕೆ ಮುಂದಾಗಬೇಕೇನ್ರಿ, ಇನ್ನೂ ಬರಬೇಕಾಗೈತ್ರಿ. ಅವಾಗ ಸ್ಮಾರ್ಟ್ ಡೈರಿ ಆಗತ್ತೆ, ನಮ್ಮದು ಡೈರಿ ಅನ್ನೋದು ಸ್ಮಾರ್ಟ್ ಡೈರಿ ಆಗುತ್ತೆ. ಈ ಲಿಂಗ ನಿರ್ಧಾರಿತ ವೀರ್ಯ ಅನ್ನೋದು ಹೈನುಗಾರಿಕೆ ಒಳಗೆ ಬದಲಾವಣೆ ತರುವುದಂತೂ ಗೊತ್ತೇ ಇರೋದ್ರೆ, ಸ್ವಯಂ ಚಾಲಿತ ಹಾಲು ಹಿಂಡೋದು ಆಟೋಮೆಟೇಷನ್ ಅಂತ ಹೇಳ್ತೀವಲ್ರಿ, ಅದು ಆಹಾರ ದಕ್ಷತೆ, ರೋಗ ನಿಗಾವಣೆ ಮುಂತಾದವು ಈ ರೀತಿ ಒಳಗೆ ನಮ್ಮ ಡೈರಿ ಉದ್ಯಮ ಏನೈತಿ ಡೈರಿ ಸ್ಮಾರ್ಟ್ ಡೈರಿ ಅಂತ ನಿರ್ಮಾಣ ಮಾಡಕ್ಕೆ ಸಾಧ್ಯ ಐತೇನ್ರಿ. ಡಾಕ್ಟ್ರೆ, ಹಂಗೆ ನೋಡಿದರೆ ಈಗ ಈ ನಿರೀಕ್ಷಿತ ವೇಗದೊಳಗೆ ಪ್ರಚಾರ ಆಗಬೇಕಾಗಿತ್ತು, ಯಾಕೆ ಇದರ ಪ್ರಚಾರ ಇನ್ನೂ ಆಗಿಲ್ಲ? ಮತ್ತು ನಮ್ಮ ರೈತ ಬಾಂಧವರಿಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ದೊರಕಬೇಕು, ಯಾಕಂದ್ರೆ ಈ ಹೈನುಗಾರಿಕೆಯಲ್ಲಿ ಜೀವನ ನಿರ್ವಹಣೆಗೆ ಇದು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೆ ಮುಟ್ಟಿಸುವಲ್ಲಿ ನಾವು ಯಾವ ಪಾತ್ರವನ್ನು ವಹಿಸಬೇಕು? ನೀವು ಕೇಳಿದ್ದು ಭಾಳ ಸ್ವಾಭಾವಿಕ ಐತ್ರಿ. ಈಗ ನೋಡ್ರಿ, ಇದಕ್ಕೂ ಒಂದು ಕೆಲವೊಂದು ಸವಾಲದ, ಈಗೇನೋ ಹೊಸ ವಿಜ್ಞಾನ ಬರಲಿ ತಂತ್ರಜ್ಞಾನ ಬರಲಿ ಅದಕ್ಕೊಂದಿಷ್ಟು ಸವಾಲು ಅದು ಎದುರಿಸಲೇಬೇಕಾಗತ್ತೇನ್ರಿ. ಈ ಸಾಮಾನ್ಯ ವೀರ್ಯಕ್ಕಿಂತ ಈ ಕಡಿಮೆ ಒಳಗೆ ಇದು ಗರ್ಭಧಾರಣ ಆಗತ್ತೆ ಅಂತ ಅನ್ಕೊಂಡೈತೇನ್ರಿ, ಇದೊಂದು ನಂಬಿಕೆ ಇದು. ಆಮೇಲೆ ಏನ್ರಿ, ಇದು ವೆಚ್ಚನ ಹೆಚ್ಚು ಅಂದ್ರೆ ಇದು ಸ್ವಲ್ಪ ತುಟ್ಟಿ ಆಗತ್ತೆ. ಈ ಕಡ್ಡಿದ ಏನೈತಲ್ಲ ಅದರ ಧಾರಣಿ ಬಹಳ ಸ್ವಲ್ಪ ತುಟ್ಟಿ ಅನ್ಸತ್ರಿ, ಇದು ಸಣ್ಣ ರೈತರಿಗೆ ಕಷ್ಟ ಆಗತ್ತೆ. ಮತ್ತು ಅಷ್ಟೇ ಅಲ್ರಿ, ಈ ತಾಂತ್ರಿಕ ನಿಖರತೆ, ಸಮಯ ಮತ್ತು ಪ್ರಾಣಿಗಳ ಆರೋಗ್ಯದ ಅವಶ್ಯಕತೆ, ಅವು ಇವನ್ ಮಾಡೋ ಹೊತ್ತಿನಾಗ ಆರೋಗ್ಯದಿಂದ ಇರ್ಬೇಕಾಗತ್ತೆ ಅವು ಪ್ರಾಣಿ ಏನ್ರಿ. ಹೀಗಾಗಿ ಇವೆಲ್ಲ ಒಂದು ಸ್ವಲ್ಪ ಕ್ಷೇತ್ರ ಮಟ್ಟದೊಳಗೆ ಸಮಸ್ಯೆ ಇರೋದ್ರಿಂದ ಇದು ಇನ್ನೂ ಪ್ರಚಾರ ಆಗಬೇಕಾಗಿತ್ತು, ಆಗುತ್ತೆ ಅಂತ ನಾವು ಆಶೆ ಮಾಡ್ತೀವಿ ಏನ್ರಿ. ಹಂಗಂದ್ರೆ ಈಗ ಡಾಕ್ಟರ್, ಒಂದು ಕಡೆ ನಾವು ನೋಡಿದಾಗ ಈ ತಂತ್ರಜ್ಞಾನದಿಂದ ಈ ಗಂಡು ಕರುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಮತ್ತೆ ಇದೊಂದು ವರದಾನ ಅಂತಂದು ನಾವು ಹೇಳ್ಬೋದಲ್ಲ. ನೋಡ್ರಿ, ಈ ಲಿಂಗ ವಿಂಗಡಿತ ವೀರ್ಯ ತಂತ್ರಜ್ಞಾನ, ಈ ಹೊಸ ತಂತ್ರಜ್ಞಾನ ಏನೈತಿ, ಇದು ಮೂಲತಃ ನಮ್ಮ ಪಶುಗಳ ಸಲುವಾಗಿ ಅಭಿವೃದ್ಧಿಪಡಿಸಿದ್ದು ಏನ್ರಿ. ಇದರ ಏನಪ್ಪ ಇದು ತಂತ್ರಜ್ಞಾನದ ಮರ್ಮ ಅಂದ್ರೆ, ವೀರ್ಯಾಣುಗಳು ಅಂದ್ರೆ ವೀರ್ಯ ಕಣಗಳು ಅಂತ ಏನು ಹೇಳ್ತೀವಲ್ರಿ, ಅದರಾಗ ಎಕ್ಸ್ ಎಕ್ಸ್ ಅಂತಂದ್ರೆ ಹೆಣ್ಣು, ಆಮೇಲೆ ವೈ ವೈ ಕ್ರೋಮೋಸೋಮ್ ಅಂದ್ರೆ ಅದು ಗಂಡು ಕ್ರೋಮೋಸೋಮ್, ಇವುಗಳ ಆಧಾರದ ಮೇಲೆ ಇದನ್ನ ವೀರ್ಯನ ವಿಂಗಡಿಸುವಂತ ಒಂದು ತಂತ್ರಜ್ಞಾನ ಐತ್ರಿ. ಹೌದ್ರಿ, ಆದ್ರೆ ಮಾನವೀಯ ವೈದ್ಯಕೀಯದೊಳಗೆ ಅಂದ್ರೆ ಮನುಷ್ಯರ ಒಂದು ವೈದ್ಯಕೀಯದೊಳಗೆ ಬೇಕಾದಷ್ಟು ಪ್ರಯೋಗಗಳನ್ನು ಅವ್ರು ಮಾಡ್ಯಾರ, ಅದ್ರ ವೀರ್ಯ ವಿಂಗಡಣೆ ತಂತ್ರಗಳು ಅನುಸರಿಸ್ತಾರ, ಶಿಶುವಿನ ಲಿಂಗಾನು ಸಹಿತ ಅವರು ಆಯ್ಕೆ ಮಾಡ್ಕೊಳಕ್ ಅಥವಾ ಅದನ್ನು ಕಂಡುಹಿಡಿಯುವಂಥದ್ದು ಐತಿ, ಆದ್ರೆ ಅದು ಅಪರಾಧ. ಹಾ, ಅದ ಮತ್ತೆ ಹೇಳ್ಬೇಕಂತ ಮಾಡಿದ್ ನೋಡ್ರಿ ನಾನು, ಒಂದು ವೇಳೆ ಬರೀ ಗಂಡು ಮಕ್ಕಳ ಹುಟ್ಟಲಿ ಅಂತ ಈ ಲಿಂಗ ನಿರ್ಧಾರಿತ ವೀರ್ಯ ಬಳಸೋ ತಂತ್ರಜ್ಞಾನ ವೈದ್ಯಕೀಯ ಕ್ಷೇತ್ರದ ಏನಾರ ಅಂದ್ರೆ ಮನುಷ್ಯರ ವೈದ್ಯಕೀಯ ಕ್ಷೇತ್ರದ ಏನಾರ ದುರುಪಯೋಗ ಆದ್ರೆ ಸಾಹೇಬ್ರ ಅಪಾಯ ಮಾತ್ರ ಕಟ್ಟಿಟ್ಬಿಡ್ತೀವಿ. ಅದಕ್ಕೆ ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ತಗೊಂಬಂದಾರ, ಅದನ್ನ ಯಾರಾದರೂ ಈ ತರದ ಒಂದು ಕ್ರಮವನ್ನು ಕೈಗೊಂಡ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಲಾಗ್ತದೆ. ಹೌದೌದ್ರಿ, ಹೌದ್ರಿ. ಈಗ ನೋಡ್ರಿ, ಮಾನವ ಬಳಕೆಯೊಳಗೆ ಅದನ್ನ ಮಾಡಬೇಕಾದ್ರೂ ಕೂಡ ನೈತಿಕ ಮತ್ತು ಕಾನೂನಿನ ಚಿಂತೆ ಅದಾವೇನ್ರಿ. ಈ ಭಾರತದೊಳಗೆ ಕಾರಣ ವೈದ್ಯಕೀಯ ಕಾರಣ ಇಲ್ಲದ ಲಿಂಗ ಆಯ್ಕೆ ಮಾಡೋದು ಕಾನೂನು ಬದ್ಧವಲ್ಲ, ಇದು ತಾವು ಹೇಳ್ಬಿಟ್ರಿ ಅದನ್ನ. ಈ ಕಾನೂನು ಏನೈತ್ರಿ, ಗಂಡು ಮಕ್ಕಳಿಗೆ ಸಾಂಸ್ಕೃತಿಕ ಪ್ರಾಶಸ್ತ್ಯ ಇರುವಂತಹ ಪ್ರದೇಶದೊಳಗೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಲಿಂಗ ಅಸಮತೋಲನ ಅಂತೇಳಿ ಯಾಕಂದ್ರೆ ಜಾರಿಗೆ ತಂದಾರೇನ್ರಿ, ಮನುಷ್ಯರೊಳಗೆ ಇದು ಜಾರಿಗೆ ಬಂದೈತೇನ್ರಿ. ಕಾನೂನು ಒಂದೊಳ್ಳೆ ಇದನ್ನು ಉಲ್ಲಂಘನೆ ಮಾಡಿದ್ರೆ ಅಂದ್ರೆ ಗಂಡು ಶಿಶುಗಳನ್ನೇ ಆಯ್ಕೆ ಮಾಡಬೇಕು ಅಂತ ಈ ತಂತ್ರಜ್ಞಾನ ದುರುಪಯೋಗ ಮಾಡಿಕೊಂಡ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ. ಅಲ್ಲ, ಅದನ್ನು ಮಾಡಲೂಬಾರದು. ಹೌದು, ಯಾಕಂದ್ರೆ ನಾವು ಒಂದು ಸಮಾಜದಲ್ಲಿ ಬದುಕಬೇಕಾದ್ರೆ ಗಂಡು ಹೆಣ್ಣು ಸಮಾನತೆ ದೃಷ್ಟಿಯನ್ನು ಉಳ್ಳವರಾಗಿದ್ದೀವಿ, ಎಲ್ಲರಲ್ಲೂ ಒಂದು ಏಕತಾ ಮನೋಭಾವನೆಯನ್ನ ಅಳವಡಿಸ್ಕೊಂಡಿದ್ದೀವಿ, ಮತ್ತೆ ಅದು ಕಾನೂನಿನ ವಿರುದ್ಧವಾಗಿದೆ. ಅಷ್ಟೇ ಅಲ್ರಿ, ಇದಕ್ಕೆ ವೈದ್ಯಕೀಯ ಒಂದು ನ್ಯಾಯೀಕರಣ ಅಂತ ಹೇಳ್ತಾರೆ, ಅಂದ್ರೆ ಸೋಷಿಯಲ್ ಜಸ್ಟಿಸ್ ಅಂತಾರಲ್ಲ ಆ ತರ ಇರ್ತೈತಿ. ಮತ್ತೆ ಹಂಗಲ್ರಿ, ಈ ಜಾಗತಿಕ ಮಟ್ಟದೊಳಗೂ ಸಹಿತ ಈ ಜೈವ ನೈತಿಕ ಸಂಸ್ಥೆಗಳು ಅಂತ ಅದಾವೇನ್ರಿ, ಅವು ಲಿಂಗ ಪ್ರಾಶಸ್ತ್ಯನ ವಾಣಿಜ್ಯೀಕರಣಗೊಳಿಸೋದು ಅಂದ್ರೆ ಅದನ್ನು ರೊಕ್ಕದ ಸಲುವಾಗಿ ದುರುಪಯೋಗ ಮಾಡಿಕೊಳ್ಳೋದನ್ನು ಅದ್ರ ವಿರುದ್ಧ ಎಚ್ಚರಿಕೆ ಭಾಳ ನೀಡಕತ್ತವೇನ್ರಿ ಅವ್ರು. ಡಾಕ್ಟರ್, ಈಗ ನಮ್ಮ ರೈತ ಬಾಂಧವರಿಗೆ ಹೈನುಗಾರಿಕೆಯಲ್ಲಿ ಅದರಲ್ಲೂ ಈ ಹೊಸತು ಈ ಲಿಂಗ ನಿರ್ಧಾರಿತ ವೀರ್ಯದ ಒಂದು ಏನು ಇವತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ, ಈ ಚಟುವಟಿಕೆಗಳನ್ನು ಮತ್ತೆ ಯಾವ್ಯಾವ ನಮ್ಮ ಪಶುಸಂಗೋಪನೆಯಲ್ಲಿ ಕೈಗೊಳ್ಬೋದು ಅಂತೀರಿ? ಈ ಪಶುಸಂಗೋಪನೆಯೊಳಗೆ ಇದನ್ನು ಈಗಾಗಲೇ ಅನೇಕ ಒಂದು ಶಹರಗಳ ಮಟ್ಟದಲ್ಲಿ ಇದು ಜಾರಿಗೆ ಐತಿ. ಇದು ಬೆಂಗಳೂರೊಳಗೆ ಜಾರಿಗೆ ಐತಿ, ಅಲ್ಲಿ ಕೈಕೊಳ್ಳಕತ್ತಾರ, KMFದವರು ಕೈಕೊಳ್ಳಕತ್ತಾರ, ಮತ್ತು ನಮ್ಮ ರಾಜ್ಯ ಪಶುಪಾಲನಾ ಇಲಾಖೆಯವರು ಇದನ್ನು ಕೈಕೊಳ್ಳಕತ್ತಾರ. ಹಿಂಗೆ ಇದನ್ನು ಬಳಸೋದ್ರಿಂದ ನೋಡ್ರಿ, ಎಲ್ಲೆಲ್ಲೇ ನಮಗೆ ಹೆಣ್ಣು ಕರ ಇದನ್ನು ಹುಟ್ಟಿಸುವಂಥದ್ದು ಏನು ನಮಗೆ ಆಸೆ ಇರ್ತೈತೋ ಅಲ್ಲಿ ಇದನ್ನು ಬಳಸ್ಬೋದು. ಅಷ್ಟೇ ಅಲ್ರಿ, ಈಗ ಇದು ಇನ್ನೂ ಬಹುಶಃ ಸಂಶೋಧನೆ ಆಗಬೇಕು ಅಂತ ಅನ್ಸತ್ರಿ. ಕುರಿ ಮತ್ತು ಆಡಿನೊಳಗೆ ನಮಗೆ ಗಂಡು ಕುರಿನ ಹೆಚ್ಚು ಪಸಂದ್ ಮಾಡ್ತಾರೆ. ಹೌದು, ಅಲ್ಲಿ ಯಾಕಂದ್ರೆ ಮಾಂಸಾಹಾರಕ್ಕಾಗಿ ಉಪಯೋಗ ಆಗ್ತದೆ. ಈ ಒಂದು ನಿಟ್ಟಿನೊಳಗೆ ಅಲ್ಲಿ ಹೆಣ್ಣಾದ್ರೂ ಅಷ್ಟ ಗಂಡಾದ್ರೂ ಅಷ್ಟ, ಹೆಣ್ಣು ಹುಟ್ಟಿದ್ರೆ ಅದನ್ನ ಮನೆಯೊಳಗೆ ಹಾಲು ಉತ್ಪಾದನೆಗೆ ಇನ್ನಿತರ ಬಳಕೆಗಾಗಿ ಬಳಸ್ತಾರೆ. ಮತ್ತೆ ಈ ಹೈನುಗಾರಿಕೆಯಲ್ಲಿ ಈ ಲಿಂಗ ನಿರ್ಧಾರಿತ ವೀರ್ಯದಿಂದ ನಮ್ಮ ರೈತ ಬಾಂಧವರಿಗೆ ಯಾವ ತರ ಅನುಕೂಲ ಆಗ್ತದೆ? ಅಲ್ರಿ, ಮೊದಲೇದಾಗಿ ಹೇಳಿದ್ನಲ್ಲ, ಗಂಡು ಕರ ಸಾಕುವುದು ಖರ್ಚು ತಪ್ಪಿ ಹೊಡೆದು ಹುಟ್ಟಿದ್ವೆಲ್ಲ ಹೆಣ್ಣ ಹೆಚ್ಚು ಕಮ್ಮಿ 90% ಅಂತ ಹೇಳ್ತೀವಲ್ರಿ. ಹೆಣ್ಣು ಹುಟ್ಟಿದ್ವು ಅಂದ್ರೆ ಅಗದಿ ಪ್ರೀತಿಯಿಂದ ಮನೆಯಾಗಿ ಗಣಮಕ್ಕಳು ಅಲ್ರಿ, ಹೆಣ್ಮಕ್ಳನ್ನ ಕೇಳ್ರಿ ಹೆಂಗೆ ಸಾಕ್ತಾರ ಅವ್ರು ನೋಡ್ರಿ ಅದನ್ನ. ಅಲ್ಲ, ಯಾಕಂದ್ರೆ ಆಕಳಾಗಲಿ ಎಮ್ಮೆ ಆಗಲಿ ಹುಟ್ಟಿತು ಅಂತಂದ್ರೆ, ಅಂದ್ರೆ ಕರ ಹುಟ್ಟಿತು ಅಂತಂದ್ರೆ ಅದು ಹೆಣ್ಮಕ್ಳಿಗೆ ಒಂದು ದೊಡ್ಡ ಸುಗ್ಗಿ ಏನ್ರಿ ಅದು. ಯಾಕಂತೀರಿ? ಅದ್ರಲ್ಲಿಂದ ಮುಂದೆ ಫಾಯ್ದೆ ಐತವಕ್ಕೆ, ಬಹಳ ಅಕ್ಕರಿಂದ ಅದನ್ನು ಮೇಯಿಸ್ತಾರೇನ್ರಿ, ತಿನ್ನಿಸ್ತಾರ, ಬೆಳೆಸ್ತಾರ ಅವ್ರೇನ್ರಿ. ಅದಕ್ಕೆ ಅವ್ರು ಸ್ವಲ್ಪ ಏನೈತಿ, ಈ ಪಶುಸಂಗೋಪನೆ ಅಂದ್ರೆ ಈ ಕರಗಳನ್ನು ಬೆಳೆಸೋದ್ರ ಬಗ್ಗೆನೂ ಅವ್ರು ತಿಳ್ಕೊಂಡ್ಬಿಟ್ರು ಅಂದ್ರೆ ಇದರ ಒಂದು ತಂತ್ರಜ್ಞಾನ ಸಾರ್ಥಕತೆ ಆಗುತ್ತೆ ಏನ್ರಿ ಸರ್. ಆರ್ಥಿಕ ಸದೃಢತೆಯನ್ನು ಹೊಂತಾರ, ಮತ್ತು ತಮ್ಮ ಜೀವನ ನಿರ್ವಹಣೆಯಲ್ಲಿ ಇದರ ಪಾತ್ರ ಬಹಳ ಮುಖ್ಯ. ಹೌದ್ರಿ ಸಾಹೇಬರ, ಹೌದ್ರಿ. ಹೈನುಗಾರಿಕೆಯಲ್ಲಿ ನಾವು ಯಾವ ರೀತಿಯ ಪಶುಗಳನ್ನ ಸಾಕ್ಬೇಕಂತೀರಿ, ಯಾವ ರೀತಿ ಅದಕ್ಕೆ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡ್ಬೇಕಂತೀರಿ, ಯಾವ ರೀತಿ ಅದನ್ನ ನಾವು ಸಂರಕ್ಷಿಸಿದಲ್ಲಿ ಹೈನುಗಾರಿಕೆಯನ್ನ ಹೆಚ್ಚು ಪಡಿಬೋದಂತೀರಿ? ಇದು ಹಿಂಗೈತ್ರಿ, ಹೈನುಗಾರಿಕೆ ಅನ್ನೋದು ಖರೆ ನನ್ನ ಕೇಳಿದ್ರೆ ನನ್ನ ಒಂದು ಅಭಿಪ್ರಾಯದೊಳಗೆ ಶಾಣ್ಯರು ಮಾಡುವಂಥ ಕೆಲಸ ಇದು. ನಮ್ಮಲ್ಲಿ ಹಳ್ಳಿಯಾಗ ಭಾಳ ಮಂದಿ ಏನು ಮಾಡ್ತಾರೆ, ಏ ನೀನು ಸರಿಯಾಗಿ ಸಾಲಿ ಕಲೀಲಿಲ್ಲ ಅಂದ್ರೆ ನೀನು ದನ ಕಾಯಿ ಕಸ್ತಿ ನೋಡಂತಾರ. ಅದು ತಪ್ಪ್ರಿ. ಅದು ಯಾಕೆ ಅಂತೀರಿ? ದನ ಕಾಯೋದು ನಿಮಗೆ ಗೊತ್ತೈತ್ರಿ, ಗೋಪಾಲ್ಗ ಗೋಪಾಲ್ ಅಂತ ಯಾಕೆ ಕರಿತೀವಿ ನಾವು ಆ ದೇವರಿಗೆ? ಆ ಗೋವನ್ನು ಸರಿಯಾಗಿ ರಕ್ಷಣೆ ಮಾಡೋದಂತ ಗೌರವದಿಂದ ಕರಿತೀವಿ, ಭಕ್ತಿಯಿಂದ ಕರಿತೀವಿ. ಹಂಗೆ ಈ ಗೋಪಾಲನೆ ಮಾಡೋರು ಅಥವಾ ದನಗಳನ್ನು ಸಾಕುವವರು ಶಾಣ್ಯರು ಎಷ್ಟು ಇರ್ತಾರೋ ಅಷ್ಟು ಸುರಕ್ಷಿತ ಇರ್ತೈತೇನ್ರಿ. ಈಗ ನೀವು ಹೇಳಿದ್ರಿ ದನ ಸಾಕೋದು ಹೆಂಗೆ, ಕೊಟ್ಟಿಗೆ ಹೆಂಗೆ, ಇವೆಲ್ಲ ಏನೈತ್ರಿ, ಇವಕ್ಕೆ ಒಂದು ಸ್ವಲ್ಪ ಅಧ್ಯಯನ ಆಗಲಿ ಪರಿಶ್ರಮ ಆಗಲಿ ಬೇಕಾಗ್ತೈತೆ. ಈಗ ಅದಕ್ಕೆ ನಾನು ಭಾಳ ಸರಳ ಉಪಾಯ ಹೇಳಬೇಕು ಅಂತಂದ್ರೆ, ನಿಮ್ಮ ಸುತ್ತಮುತ್ತ, ನಾನು ರೈತ ಬಾಂಧವರೊಳಗೆ ಕೇಳ್ಕೊಳ್ಳೋದು ಇಷ್ಟ, ನಿಮ್ಮ ಸುತ್ತಮುತ್ತ ಇರುವಂತಹ ಒಂದು ಯಶಸ್ವಿ ಹೈನುಗಾರಿಕಾ ಘಟಕಗಳು ಅಂದ್ರೆ ಈ ಡೈರಿ ಅಂತ ಏನ್ ಮಾಡಿರ್ತಾರಲ್ಲ, ಯಶಸ್ ಗಳಿಸಿರ್ತಾರ, ಅವ್ರ ನೀವು ಡೈರಿಗೆ ಹೋಗ್ರಿ. ಹೋಗೋದಷ್ಟೇ ಅಲ್ಲ, ಅಲ್ಲಿ ಸ್ವತಃ ನೀವು ಕೆಲಸ ಮಾಡ್ರಿ. ಯಾಕಂದ್ರೆ ಮುಂಜಾನೆಯಿಂದ ಸಂಜೆತನ, ಸಂಜೆಯಿಂದ ಮುಂಜಾನೆ ತನ ನೀವು ಅಲ್ಲಿ ಇದ್ದು ನೋಡಿ ಆ ರೈತರು ಎಷ್ಟು ಕಷ್ಟಪಡ್ತಾರ, ಯಾವ ರೀತಿ ಮುಂಜಾಗ್ರತೆ ತಗೊಂಡಾರ, ಅದರಿಂದ ಏನೇನ್ ಪರಿಣಾಮ ಆಗುತ್ತೆ, ಮತ್ತೆ ಇವೆಲ್ಲ ಚಟುವಟಿಕೆ. ಈಗ ದನ ಯಾವ್ದು ಬೆದಿಗೆ ಬಂತು ಇಲ್ಲ ಗುರುತಿಳಿಬೇಕಾಗತ್ತೆ, ಯಾವ್ದಕ್ಕೆ ಆರಾಮಿಲ್ಲ ಅದನ್ನು ಗುರುತಿಳಿಬೇಕಾಗತ್ತೆ, ಅವಕ್ಕೆ ಏನೇನು ಮೇವು ಬೇಕು, ಎಲ್ಲದರ ಬಗ್ಗೆನೂ ನೀವು ತಿಳ್ಕೊಳಕ್ ಸಾಧ್ಯತೆ ಇದು ಪ್ರಾಕ್ಟಿಕಲ್ ಆಗಿ. ಹಿಂಗಾಗಿ ಈ ಅನುಭವ, ಪ್ರಾಯೋಗಿಕ ಅನುಭವ ಬಹಳ ಮುಖ್ಯ. ಪುಸ್ತಕನೂ ಓದ್ಬೇಕು, ನಾವು ಓದ್ಬಾರ್ದು ಅಂತ ಹೇಳೋದಲ್ಲ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅನೇಕ ಪುಸ್ತಕ ಬಹಳ ಒಳ್ಳೆಯವದಾವೇನ್ರಿ. ಸುಧಾರಿತ ಪಶುಪಾಲನಾ ಪದ್ಧತಿ ಅನ್ನೋದಂತೂ ಅದು ನಮ್ಮ ಪಶುವೈದ್ಯರಿಗೆ ಬೈಬಲ್ ಇದ್ದಂಗಂತ ನಾ ಅನ್ಕೊಂತೀನಿ. ಅಂತ ಪುಸ್ತಕಗಳನ್ನು ಓದ್ಬೇಕು, ಪ್ರಾಯೋಗಿಕವಾಗಿ ತರಬೇತಿ ಪಡಿಬೇಕು ಅಂದ್ರೆ ಸ್ವತಃ ಕೆಲಸ ಮಾಡಿ ಅನುಭವ ತಗೋಬೇಕು. ಈ ಅನುಭವ ಇತ್ತು ಅಂದ್ರೆ ಕರೆ ಹೇಳ್ತೀನಿ ಸಾಹೇಬ್ರೆ, ಹೈನುಗಾರಿಕೆ ಅನ್ನೋದು ಭಾಳ ನೆಮ್ಮದಿ ಕೊಡುವಂಥ ಕೆಲಸ. ಯಾಕಂದ್ರೆ ಡಾಕ್ಟರ್, ಈ ಕೆಲವರು ಹೈನುಗಾರಿಕೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಿಲ್ಲ, ಆಮೇಲೆ ಸಗಣಿ ಆಗಿರ್ಬೋದು, ಗೊಂಜಲ ಆಗಿರ್ಬೋದು, ಎಲ್ಲದು ಅಲ್ಲೇ ಇದ್ದಾಗ ನೈಸರ್ಗಿಕವಾಗಿ ಸ್ವಚ್ಛತೆ ಇದ್ದಾಗ ಆಟೋಮೆಟಿಕ್ ಆಗಿ ಈ ಪ್ರಾಣಿಗಳನ್ನೂ ಒಂದು ಉತ್ಸಾಹದ ಭರಿತ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ಹೆಚ್ಚು ಆಹಾರ ಉತ್ಪಾದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾವೆ. ಖರೆ ಸಾಹೇಬ್ರೆ, ನೀವು ಹೇಳೋದು. ಯಾಕಂದ್ರೆ ನೋಡ್ರಿ, ಈ ದನ ಯಾವುದೇ ಪಶು ಅಂತ ತಗೊಳ್ರಿ ನೀವು, ಮೊದ್ಲು ಅವು ಅಡಿವೆಯಾಗಿದ್ವಲ್ಲ, ಈ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಅವನು ತಗೊಂಡ್ಬಂದು ಸಾಕಕತ್ತಾನ. ಈಗ ನಾವು ತಾಬಾಕ್ ಬಂತು ನಾವು ಸಾಕ್ತೀವಿ ಅಂತಂದ್ರೆ ಅದರ ಪೂರ್ಣ ಹೊಣೆಗಾರಿಕೆ ನಮ್ಮ ಜವಾಬ್ದಾರಿ ಆಗತ್ತೆ. ಈ ಜವಾಬ್ದಾರಿ ಅರ್ತ್ಕೊಂಡಂತ ನಮ್ಮ ಮನುಷ್ಯ ಆ ಪ್ರಾಣಿಗಳ ಆರೋಗ್ಯದ ಕಡೆ, ಆರೋಗ್ಯ ಅನ್ನೋದು ಆಹಾರದಿಂದನೂ ಅದು ಪೌಷ್ಟಿಕ ಇರಬೇಕು, ಸ್ವಚ್ಛತೆ ಇರಬೇಕು, ಅವ ರೋಗ ನಿರೋಧಕ ಒಂದು ವಾತಾವರಣ ಇರಬೇಕು, ಇವೆಲ್ಲ ಅದರೊಳಗೆ ಬರ್ತಾವೇನ್ರಿ. ಇಂಥವನ್ನೆಲ್ಲ ವಿಚಾರ ಮಾಡಿ ಪಶುಗಳ ಆರೋಗ್ಯ ಕಾಯ್ಕೊಳ್ಳೋದ್ರ ಕಡೆ ಅವ್ರು ಲಕ್ಷ್ಯ ಕೊಡ್ತಾನೆ. ಅವಾಗ ಈ ಉದ್ಯಮ ಅಥವಾ ಈ ಹೈನುಗಾರಿಕೆ ಅನ್ನೋದು ಭಾಳ ಯಶಸ್ವಿ. ಆಕೈತಿ ಅಂತ ನನ್ನ ಅಭಿಪ್ರಾಯ. ಡಾಕ್ಟರ್, ಇನ್ನೊಂದು, ಈಗ ಸಾಮಾನ್ಯವಾಗಿ ಹೈನುಗಾರಿಕೆ ಎಲ್ಲರೂ ಮಾಡ್ತಾರ, ಎಲ್ಲಾ ರೈತ ಬಾಂಧವರ ಮನೆಯಲ್ಲಿಯೂ ಇದು ಒಂದು ಈಗ ವೃತ್ತಿಯಾಗಿ ಪರಿವರ್ತನೆಗೊಂಡದ. ಹೌದ್ರಿ, ಈ ಒಂದು ಹೈನುಗಾರಿಕೆಯಲ್ಲಿ ಪಶುಗಳನ್ನ ಹುಟ್ಟಿದಾಗಿನಿಂದ ಅವು ಬೆಳವಣಿಗೆ ಹಂತದವರೆಗೂ ಅವಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡು ಪಶುವೈದ್ಯಕೀಯ ಡಾಕ್ಟರ್ಗಳನ್ನು ಸಂಪರ್ಕಿಸಿ ಯಾವೆಲ್ಲ ಚಿಕಿತ್ಸೆಗಳನ್ನು ಕೊಡಿಸ್ಬೇಕಂತ ನಿಮಗೆ ಇದು ಒಂದು ನಂದು ಹಳೆಯದು ಒಂದು ನೆನಪಿಗೆ ಬರ್ತೀರಿ ಕುಮಾರ್ ಸಾಹೇಬ್ರೆ. ಎಲ್ಲೇ ಮ್ಯಾನೇಜ್ಮೆಂಟ್ ಸರಿ ಇರುತ್ತೋ ಅಲ್ಲಿ ಡಾಕ್ಟರ್ ಬರೋದು ಬೇಕಾಗೇ ಇಲ್ಲರಿ. ಹೌದ್ರೆ, ಎಲ್ಲಿ ಮ್ಯಾನೇಜ್ಮೆಂಟ್ ಬ್ಯಾಡ್ ಅಂದ್ರೆ ಕೆಟ್ಟ ಇರುತ್ತೋ ಅಲ್ಲಿ ಡಾಕ್ಟರ್ದು ಆಗಮನ ಬೇಕಾಗ್ತದೇನ್ರಿ. ಅಂದ್ರೆ ಇಷ್ಟ ಈ ಆರೋಗ್ಯಕರ ವಾತಾವರಣ ಮತ್ತು ಹೈನುಗಾರಿಕೆಯಿಂದ ನಾವು ಉತ್ಪನ್ನ ಪಡಿಬೇಕಾದ್ರೆ ಅವ್ರನ್ನ ಹೆಂಗೆ ಜೋಪಾನ ಮಾಡಬೇಕು, ಯಾವ ರೀತಿ ಕಾಪಾಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಮುಂದುವರೆದಿಷ್ಟವಾದ ಟ್ರೈನಿಂಗ್ ತರಬೇತಿ ಅವಶ್ಯಕತೆ ಇದೆ. ಅದರೊಳಗೆ ಪ್ರಾಯೋಗಿಕ ತರಬೇತಿ ಅದನ್ನ ಹೆಚ್ಚು ಇದನ್ನ ಕೊಡ್ತೀನಿ. ಬರೀ ಸರ್ಟಿಫಿಕೇಟ್ ಬರೋದು ಪೂರ್ತಿಗೆ ನಾವು ತರಬೇತಿ ತಗೊಳ್ಳೋದಲ್ಲರಿ, ಇದು ಪ್ರಾಯೋಗಿಕವಾಗಿ ಅನುಭವ ಪಟ್ಟರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಇದು ಭಾಳ ನೆಮ್ಮದಿ ಕೆಲಸ. ಯಾಕಂದ್ರೆ ಒಂದ್ ಮಾತು ನಿಮ್ಗೆ ಇಲ್ಲಿ ನಾ ಮತ್ತೆ ಹೇಳ್ತೀನಿ, ಎಲ್ಲ ಕಡೆ ಹೈನುಗಾರ ಅಥವಾ ಹೈನುಗಾರಿಕೆ ಮಾಡೋದ್ರಿಂದ ಅವ ಕೋಟ್ಯಾಧೀಶ ಆಗೋದಿಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ರೆ ಒಂದು ಭಾರಿ ಮಾತದರಿ, ಮಕ್ಕೊಂಡು ಕೊಳೆ ಅವ್ನ ನಿದ್ದೆ ಬರ್ತೇನ್ರಿ, ನೆಮ್ಮದಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇಂಥ ನೆಮ್ಮದಿ, ಇಂಥ ಶಾಂತಿ, ಇಂಥ ಸುಖ ಏನ್ ಕೊಟ್ರೆ ಸಿಗ್ತೈತ್ರಿ? ಇವತ್ತು ನಿದ್ರಿ ಸಲುವಾಗಿ ಯಾರು ಏನೆಲ್ಲ ಮಾಡ್ತಾರ ನಿಮಗೂ ಗೊತ್ತೈತಲ್ರಿ. ಹಂಗೆ ಇದು ಹೈನುಗಾರರು ಒಂದು ಸೇವಾ ಭಾವನೆ. ಯಾಕಂದ್ರೆ ನೋಡ್ರಿ, ಈ ಹಾಲು ಅನ್ನೋದು ಯಾರ್ಯಾರಿಗೆ ಪೂರೈಕೆ ಆಗುತ್ತೋ ನಿಮಗೂ ಗೊತ್ತೈತಿ. ರೋಗಿಗಳಿಗೆ, ವೃದ್ಧರಿಗೆ, ಗರ್ಭಿಣಿಯರಿಗೆ, ಮಹಿಳೆಯರಿಗೆ, ಇವೆಲ್ಲ ಅಶಕ್ತರಿಗೆ, ಯಾರು ಆಹಾರದೊಳಗೆ ಪೌಷ್ಟಿಕ ಇರೋದು ಅವ್ರಿಗೆಲ್ಲರಿಗೂ ಇದು ಸಹಾಯ ಆಗುತ್ತೆ. ಹಿಂಗಾಗಿ ಇದನ್ನು ಒಂದು ಸೇವಾ ಭಾವನೆಯಿಂದ ಮಾಡಿದ್ರೆ ಬಹಳ ಬಹಳ ಒಂದು ನೆಮ್ಮದಿ ಕೆಲಸ ಆಗುತ್ತೆ. ಯಾಕಂದ್ರೆ ಈ ಡಾಕ್ಟರ್, ಈ ಮೂಕ ಪ್ರಾಣಿಗಳನ್ನ ನಾವು ಸಾಕೊಂಡು ಅದರಿಂದ ನಾವು ಆ ಹಾಲು ಉತ್ಪಾದನೆಯಲ್ಲಿ ತೊಡಗಿಕೊಂಡು ನಮ್ಮ ಜೀವನ ನಿರ್ವಹಣೆ ಮಾಡ್ತಿರ್ತೀವಿ, ಅದಕ್ಕೂ ರೋಗ ಬಾಧೆಗಳು ಅಥವಾ ಇನ್ನಿತರೆ ತೊಂದರೆಗಳಾದಾಗ ಅವನ್ನ ನಾವು ಅರ್ಥ ಮಾಡಿಕೊಂಡು ಪಶುವೈದ್ಯಕೀಯರನ್ನ ಸಂಪರ್ಕಿಸಿ ಆಯಾ ಕಾಲಕ್ಕೆ ಅದಕ್ಕೆ ಏನೇನು ಚಿಕಿತ್ಸೆಗಳನ್ನು ಕೊಡಿಸ್ಬೇಕು ಅದನ್ನು ಕೊಡಿಸಿದಾಗ ಅವು ಆರೋಗ್ಯವಾಗಿರ್ತವೆ ಮತ್ತು ಹೆಚ್ಚು ನಮಗೆ ಹಾಲು ಉತ್ಪಾದನೆಯನ್ನು ಕೊಡುವಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಹೈನುಗಾರಿಕೆಯಲ್ಲಿ ಹೊಸತು ಲಿಂಗ ನಿರ್ಧಾರಿತ ವೀರ್ಯದ ಒಂದು ಕ್ರಮವನ್ನು ಅನುಸರಿಸಬೇಕಾದ್ರೆ ಅವರು ಯಾವ ಕ್ರಮಗಳನ್ನು ಕೈಗೊಂಡು ಇವುಗಳನ್ನು ಮಾಡಬೇಕು? ಬರ್ಬರಿ ಬರ್ಬರಿ, ಯಾಕಂದ್ರೆ ಹಿಂಗೈತ್ರಿ, ಇದು ಹೊಸದು ಬಂದಾಗ ನಾ ಹೇಳಿದಂಗೆ ಮೊದಲು ಒಂದು ಸ್ವಲ್ಪ ತೊಂದರೆ ಇದ್ದೇ ಇರ್ತೈತಿ ಎಲ್ಲದಕ್ಕೂ. ಆದ್ರೆ ಇದು ಸ್ವಲ್ಪ ಖರ್ಚಿಂದಾದರೂ ಚಿಂತಿಲ್ಲ, ಮುಂದಾಲೋಚನೆ ಮಾಡಿ ನಮ್ಮ ರೈತರು ಅಂದ್ರೆ ಹೈನುಗಾರರು ಒಂದು ದೃಢ ನಿರ್ಧಾರದಿಂದ ಖರ್ಚಿನ ಬಗ್ಗೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ಈ ಒಂದು ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಂಡ ಇದಕ್ಕೆ ನೀವು ಪಶುಪಾಲನಾ ಇಲಾಖೆ ಇದ್ದ ನಿಮ್ಮ ಜಿಲ್ಲಾಧಿಕಾರಿಗಳನ್ನು ಭೇಟಿ ಆದಿರಿ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಅದು ಖರ್ಚು ಎಷ್ಟು ಬರ್ತಾ, ಯಾವ ಮಾಡಿಸ್ಬೇಕು, ಈ ಥರದ್ದು ಎಲ್ಲ ಹೇಳ್ತಾರ. ಇಲ್ಲೇ ಸಂಸ್ಕರಣಾ ಘಟಕನೂ ಇದೆ ಐತ್ರಿ, ಧಾರವಾಡದ ತೇಗೂರಲ್ಲಿ, ತೇಗೂರ್ ಒಳಗೆ ಐತಿ. ಇಂಥಲ್ಲೆಲ್ಲ ಕೇಳಿದಾಗ ಸರಿಯಾದ ಮಾಹಿತಿ ನಮಗೆ ಸಿಗ್ತೈತಿ. ಅದಕ್ಕೆ ದಯವಿಟ್ಟು ನಿಮ್ಮ ಆರ್ಥಿಕ ಭಾರ ಕಡಿಮೆ ಮಾಡ್ಕೊಳಕ ರೈತ ಬಾಂಧವರೊಳಗೆ ನಂದು ವಿನಂತಿ. ಇಷ್ಟ, ಈ ಹೊಸ ತಂತ್ರಜ್ಞಾನಕ್ಕೆ ನೀವು ಪ್ರೋತ್ಸಾಹ ಕೊಡ್ರಿ, ಇದನ್ನ ಅಳವಡಿಸಿಕೊಂಡ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ದು ಹೇಳಿದ್ನೆಲ್ಲ ಸ್ಮಾರ್ಟ್ ಡೈರಿನೇ ಆಗ್ತೈತಿ, ಹೆಚ್ಚಿನ ಲಾಭ ನಮ್ಮ ರೈತರಿಗೆ ಆಗ್ತೈತಿ. ತುಂಬಾ ಸಂತೋಷ ಡಾಕ್ಟರ್ ಅನಿಲ್ ಕುಮಾರ್ ಮುಗಳೆಯವರೇ. ಇಷ್ಟೊತ್ತು ನಮ್ಮ ರೈತ ಬಾಂಧವರಿಗೆ ತಾವು ಹೈನುಗಾರಿಕೆಯಲ್ಲಿ ಈ ಹೊಸತು ಲಿಂಗ ನಿರ್ಧಾರಿತ ವೀರ್ಯದ ಕುರಿತು ಸಾಕಷ್ಟು ವಿಷಯಗಳನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನ ತಿಳಿಸಿದ್ದಕ್ಕಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಒಂದು ಅವಕಾಶ ಕೊಟ್ರಿ, ರೈತ ಬಾಂಧವರ ಜೊತೆಗೆ ಮಾತಾಡಕ್ಕೆ ಮತ್ತೊಂದು ಚರ್ಚೆ ಮಾಡಕ್ಕೆ ಒಂದು ನನಗೆ ಸದವಕಾಶ ಸಿಕ್ತು. ಹಿಂಗಾಗಿ ನಾನು ಆಕಾಶವಾಣಿಗೆ ಮತ್ತು ಶ್ರೀ ಕುಮಾರ್ ಸಾಹೇಬ್ರೆ ತಮಗೆ ಮತ್ತು ಇಷ್ಟೊತ್ತನ ಏನು ಒಂದು ಇದನ್ನು ಕೇಳಿದ್ರು ಚರ್ಚೆನ, ಆ ಎಲ್ಲ ರೈತ ಬಾಂಧವರಿಗೂ ನಾನು ನಮಸ್ಕಾರ ಹೇಳ್ತೀನಿ ರೀ. ಬೇಕಿದ್ರೆ ನನ್ನ ನಂಬರ್ ಅವರು ಸಂಪರ್ಕ ಮಾಡಿದ್ರು, ನನಗೇನು ತೊಂದರೆ ಇಲ್ಲ ಏನು. ಖಂಡಿತ ತಮ್ಮ ಮೊಬೈಲ್ ನಂಬರನ್ನು ನಮ್ಮ ಕೇಳುಗರಿಗೆ ಹೇಳಲೇಬೇಕು ತಾವು, ಯಾಕಂದ್ರೆ ಏನೇ ಸಮಸ್ಯೆಗಳಿದ್ರೆ ಅವರು ನಿಮ್ಮನ್ನು ಸಂಪರ್ಕಿಸ್ತಾರೆ, ಆ ಸಮಸ್ಯೆಗಳಿಗೆ ತಾವು ಪರಿಹಾರನ ಒದಗಿಸ್ತೀರಿ ಅಂತ ನಾವು ಆಶಿಸ್ತಾ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ರಲ್ಲ. ಯಾಕೆ ಅಲ್ದಕ್ಕೆ ತೋಳ್ರಿ, 9986169013 9619-1903. ಖಂಡಿತ ಈ ಮೊಬೈಲ್ ಸಂಖ್ಯೆಯನ್ನ ನಮ್ಮ ರೈತ ಬಾಂಧವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳೆಯವರನ್ನ ಸಂಪರ್ಕಿಸಿ ತಮಗೆ ಯಾವುದೇ ಒಂದು ಸಮಸ್ಯೆಗಳು ಈ ಹೈನುಗಾರಿಕೆಯಲ್ಲಿ ಹೊಸತು ಲಿಂಗ ನಿರ್ಧಾರಿತ ವೀರ್ಯ ಇದರ ಕುರಿತು ತಾವು ಡಾಕ್ಟರ್ ಜೊತೆಗೆ ಚರ್ಚೆಯನ್ನು ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನು ಒದಗಿಸ್ತಾರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಅವಶ್ಯವಾಗಿ ಜವಾರಿ ಬಸವಣ್ಣ, ಧನ್ಯವಾದ ಸಾಹೇಬ್. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ನಿವೃತ್ತ ಮುಖ್ಯಸ್ಥರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಅವರೊಂದಿಗೆ ಹೈನುಗಾರಿಕೆಯಲ್ಲಿ ಹೊಸತು ಲಿಂಗ ನಿರ್ಧಾರಿತ ವೀರ್ಯ ಈ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ನವಲಗುಂದ ತಾಲೂಕು ಮೊರಬದ ಮಂಜುಳಾ ಶಿವಾನಂದ್ ಪಡಚುಣಗಿ ಅವರಿಂದ ಸಂಪ್ರದಾಯದ ಪದಗಳು. ತಗದರ ಬಾಜೂಕ ಬಾಜೂಕ ಕಸೂತಿ ತಗದರ ಬಾಜೂಕ ಎಲ್ಲಮ್ಮ ನೀ ನನ್ನ ಮನೆ ದೇವಿ ನಿನಿದರ ಎಲ್ಲ ಬಗೆವ ನಮ ಗುಂಟ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಅಂಗಳಕ ನಿಂತಾನ ಅಂಗಿಯ ಕಳದಾನ ಅಂಗಯ್ಯ ಗಡಕಿ ವಡದಾನ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಅಂಗುವಯ್ಯ ಗಡಕಿ ಒಡೆದನ ನನ್ನ ಕಾಶೆ ನಗಬಾರದೆನ್ನ ನಗಿ ಶ್ಯಾನ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಗುಡ್ಡದ ಎಲ್ಲಮ್ಮ ಒಡ್ಯಾನ ಬೇಡ್ಯಾಳ ಒಡ್ಡಿನ ಹೊಲವ ಬೇಡಿಲಂದ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಒಡ್ಡಿನ ನೀ ಹೊಲವ ಬೆಳಿಲನ್ನು ನಾನು ಮಲಕಾಜೆ ಒಡ್ಯಾನಕ ಮೂತ ಬೀಗಿ ಶ್ಯಾನ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಗೆಳತಿಯ ಕೈಯಾಗ ಗಿಳಿಮಾಟ ದುಂಗರ ತಸ ಬೆಳಿದರ ಕೊಡವಳ್ಳ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ತಾಸನಿ ಬೇಡಿದರ ಕೊಡವಳ ನನ್ನ ಗೌರವ ತಾಸ ಬಿಟ್ಟ ನನ್ನ ಈರವಳ್ಳ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ದೇಸಾಯರ ಬಾಯಾಗ ಈ ಸಬಿ ದವನ್ಯಾರ ರೇಸಿಮಿ ಚನ್ನ ಮಾಯ ಬಣ್ಣ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ದೇಸಾಯ ಬಾಯಾಗ ಈ ಸಬಿ ದವನ್ಯಾರ ರೇಸಿಮಿ ಚನ್ನ ಮಾಯ ಬಣ್ಣ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಸನಿ ಬಿದ್ದವನ ನೀರನ ನಕಲ ಮೇಷೆ ದೇಸಾಯರಳಿಯ ಹಾವದೇನ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಎಲ್ಲಮ್ಮ ನಗುಡದಾಗ ಎಡಕಿನ ಬಾಜರದಾಗ ಅಲ್ಯಾರ ಚಾರ ಸಾರ ದೀಪ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ಅಲ್ಯಾರು ಹಚ್ಚಾರ ಸರದೀಪ ನಾನೇಗಪ್ಪ ಗಿರಿ ಹಚ್ಚಿದರಿಗೆ ಇಳದಾನ ನಾಜೂಕ ನಾಜೂಕ ಕಸೂತಿ ತಗದರ ಬಾಜೂಕ ನಾಜೂ ಕಸೂತಿ ತೆಗೆದರ ಬಾಜೂಕ ನೆರ ತಕೊಂತೆಲ್ಲ ಗೌರಿ ಎರಳು ಬಂಗಾರ ಚೋರಿ ನೆರ ತಕೊಂತೆಲ್ಲ ಗೌರಿ ಎರಳು ಬಂಗಾರ ಚೋರಿ ನೀ ತಗದ ಬೇತಾಲಿ ಬಿಳಿಯ ಮೂತ ಸೋಯ್ ನೀ ತಗದ ಬೇತಾಲಿ ಬಿಳಿಯ ಮೂತ ಸೋಯ್ ಅಲ್ಲದ ಅಂಗಡಿ ಮುಂದ ಬೆಲ್ಲದ ಚಾವಡಿ ಮುಂದ ಅಲ್ಲದ ಅಂಗಡಿ ಮುಂದ ಬೆಲ್ಲದ ಚಾವಡಿ ಮುಂದ ನಿಲ್ಲದ ನಿಮ್ಮಡಿಯ ಬರ ತಾನ ಸೋಯ್ ನಿಲ್ಲದ ನಿಮ್ಮಡಿಯ